ಮಾತೆ ನಮೋ ಸನಾತನೆ ಜಗತ್ತಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ಜಗತ್ತಾತ್ರಿ ಭರತ ಮಾತೆ ನಮೋ ಸನಾತನೆ ನಮೋ ಸನಾತನೆ ಜಲಧಾರೆಯ ವೀರ ಘೋಷ ನೀಲ ಗಗನ ವರ್ಷ ವರ್ಷ ಜಲಧಾರೆಯ ವೀರ ಘೋಷ ನೀಲ ಗಗನ ವರ್ಷ ವರ್ಷ ಎಲ್ಲ ನಿನ್ನ ಕರುಣೆಯಮ್ಮ ಸದಾ ನಿನ್ನ ನಮಿಪೆವಮ್ಮ ಎಲ್ಲ ನಿನ್ನ ಕರುಣೆಯಮ್ಮ ಸದಾ ನಿನ್ನ ನಮಿಪೆವಮ್ಮ ಜಗತ್ತಾತ್ರಿ ಭರತ ಮಾತೆ ನಮೋ ಸನಾತನೆ ಜಗತ್ತಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ಜಗತ್ತಾತ್ರಿ ಭರತ ಮಾತೆ ನಮೋ ಸನಾತನೆ ನಮೋ ಸನಾತನೆ ಹಸಿರ ಬೆಳೆವ ಹಳ್ಳಿ ರೈತ ಗಡಿಯ ಕಾಯುವ ಯೋಧ ಹಸಿರ ಬೆಳೆವ ಹಳ್ಳಿ ರೈತ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಜಗದ್ರಾತ್ರಿ ಭರತ ಮಾತೆ ನಮೋ ಸನಾತನೆ ಜಗದ್ರಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವವಂದೇ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೆಬ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 6:59:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಕಾರ್ಯಕ್ರಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ರೇಷ್ಮೆ ಕೃಷಿ ಕಾಲೇಜಿನಿಂದ ರೈತರಿಗಿರುವ ವಿವಿಧ ಕಾರ್ಯಕ್ರಮಗಳು ಈ ಕುರಿತು ಡಾ ಪಿ ವೆಂಕಟರಮಣ ಅವರೊಂದಿಗೆ ಸಂದರ್ಶನ. ಬಿಎಂ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಚಿಂತಾಮಣಿ ರೇಷ್ಮೆ ಕೃಷಿ ಕಾಲೇಜಿನಿಂದ ರೈತರಿಗಿರುವ ವಿವಿಧ ಕಾರ್ಯಕ್ರಮಗಳು ಈ ಕುರಿತು ಡಾಕ್ಟರ್ ಪಿ ವೆಂಕಟರಮಣ ಅವರೊಂದಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಕಾಲೇಜಿನ ಡೀನ್ಸ್ ಡಾಕ್ಟರ್ ಪಿ ವೆಂಕಟರಮಣ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಪ್ರಸ್ತುತ ಚಿಂತಾಮಣಿಯ ಕೃಷಿ ಕಾಲೇಜು ವತಿಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಲಾಗ್ತಾ ಇದೆ, ನಮ್ಮ ರೈತ ಬಾಂಧವರಿಗೆ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವ್ಯಾವ ಥರದ ಕಾರ್ಯಕ್ರಮಗಳು ಲಭ್ಯವಿದ್ದಾವೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ವೆಂಕಟರಮಣ ಸರ್ ಅವರೇ, ತಮಗೆ ನಮಸ್ಕಾರ, ಸ್ವಾಗತ. ನಮಸ್ಕಾರ ತಿಮ್ಮಪ್ಪ ಗೌಡ್ರೆ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ರೈತ ಬಾಂಧವರಿಗೂ ಕೂಡ ತಮ್ಮೊಂದು ರೇಷ್ಮೆ ಕೃಷಿಯ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡೇ ಇರಬಹುದಲ್ಲ? ಹೌದು, ವಿವಿಧ ಇಲ್ಲಿ ಒಂದು ಇನ್ನೊಂದು ವಿಶಿಷ್ಟ ಅಂತಂದ್ರೆ, ನಮ್ಮ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಒಂದು ಆವರಣದ ಒಂದು ವಿಶಿಷ್ಟ ಅಂತಂದ್ರೆ, ಇಲ್ಲಿ ಈ ಶಿಕ್ಷಣದ ಜೊತೆಗೆ ಒಂದು ಈ ಕಾಲೇಜಿನ ಜೊತೆಗೆ ಇಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರನೂ ಇದೆ, ಮತ್ತು ಕೃಷಿ ಸಂಶೋಧನಾ ಕೇಂದ್ರನೂ ಇದೆ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಯಾವ್ಯಾವ ವಿಷಯದಲ್ಲಿ ಯಾವ ಕಾಲಕ್ಕೆ ಕಾಲಕಾಲಕ್ಕೆ ಬೇಕಾಗಿರುವಂಥ ಒಂದು ಕೃಷಿಯಲ್ಲಿ ಒಂದು ನೂತನ ತಾಂತ್ರಿಕತೆಗಳನ್ನು ಮತ್ತು ಆಧುನಿಕ ತಾಂತ್ರಿಕತೆ ಮತ್ತು ಕೌಶಲ್ಯ ಆಧಾರಿತ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ರೈತರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಯುವ ರೈತರಿಗೆ ಕೂಡ ಅದನ್ನು ಕಾಲಕಾಲಕ್ಕೆ ಹಮ್ಮಿಕೊಂಡು ತರಬೇತಿ ಕಾರ್ಯಕ್ರಮವನ್ನು ಇದ್ದಾರೆ. ತುಂಬಾ ಸಂತೋಷ ಡಾಕ್ಟರ್ ಪಿ ವೆಂಕಟರಮಣ ಸರ್ ಅವರೇ. ಈಗ ತಮಗೆ ಈ ಒಂದು ಕೇಂದ್ರವನ್ನ ಮುಖ್ಯಸ್ಥರಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ, ತುಂಬಾ ಚಟುವಟಿಕೆಯುಳ್ಳ ಅಂತ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ತಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ತರದಿಂದ ತಮಗೆ ಎಲ್ಲ ಈಗ ರಾಜಕೀಯ ಮುಖಂಡರಿರ್ಬೋದು ಅಥವಾ ಸ್ಥಳೀಯವರು ಇರ್ಬೋದು, ಎಲ್ಲ ತರದಿಂದನೂ ಕೂಡ ತಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಪೂರಕವಾದ ವಾತಾವರಣ ಇದೆ, ಮತ್ತೆ ಇಲ್ಲಿ ಸಿಇಟಿ ಮುಖಾಂತರ ಪ್ರವೇಶಾತಿ ಪಡೆಯುವುದರಿಂದ ವಿದ್ಯಾರ್ಥಿಗಳು ನೇರವಾಗಿ ಯಾವುದೇ ಒಂದು ಪ್ರವೇಶಾತಿ ಸ್ಥಳೀಯವಾಗಿ ಇಲ್ಲ ಇಲ್ಲ. ಅದು ಏನು ನಿಮ್ದು ಕೃಷಿ ತರಬೇತಿ, ರೇಷ್ಮೆ ಕೃಷಿ ತರಬೇತಿ ಬಿಟ್ಟರೆ ಮತ್ತಿನ್ಯಾವುದು ಇಲ್ಲ? ಯಾವುದು ಇಲ್ಲ, ರೇಷ್ಮೆ ಕೃಷಿ ತರಬೇತಿ ತಾವೇ ತಮ್ಮ ಕೇಂದ್ರದ ಮೂಲಕನೇ ನಡೆಸ್ತಾರೆ? ಅಲ್ಲ, ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನ ಕೇಂದ್ರದಿಂದ ಅದು ರೈತರಿಗೆ ಬೇಕಾಗುವಂತ ಯಾವ ವಿಷಯದಲ್ಲಿ ಬೇಕೋ ಅದು ಮೊದಲೇ ಅವರು ಒಂದು ಪೇಪರ್ ಅಲ್ಲಿ ಪಬ್ಲಿಸಿಟಿ ಮಾಡ್ತಾರೆ, ಪ್ರಕಟಣೆ ಹೊರಡಿಸ್ತಾರೆ, ಯಾವ ವಿಷಯದಲ್ಲಿ ರೈತರಿಗೆ ಕೌಶಲ್ಯ ಆಧಾರಿತ ಒಂದು ಶಿಕ್ಷಣ ಬೇಕು ಅಂತ. ಅದಕ್ಕೆ ಒಂದು ರೆಸ್ಪಾನ್ಸ್ ನೋಡಿಕೊಂಡು ಅವರು ಆ ಸಂಬಂಧಪಟ್ಟ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಕೊಂಡು ಅವರು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ರೈತ ಬಾಂಧವರಿಗೆ ತರಬೇತಿ ಕೊಡ್ತಾರೆ. ತಮ್ಮ ಒಂದು ಕೃಷಿ ಕೇಂದ್ರದಲ್ಲಿ ಈ ಒಂದು ಚಿಂತಾಮಣಿ ಕಾಲೇಜು ವತಿಯಲ್ಲಿ ಯಾವ್ಯಾವ ಒಂದು ವಿಶೇಷವಾದ ಒಂದು ಕೇಂದ್ರಗಳಿವೆ? ನಮ್ಮ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ರೇಷ್ಮೆ ಕೃಷಿಗೆ ಒಂದು ಪ್ರಮುಖವಾದ ಮತ್ತು ಹೆಸರುವಾಸಿ ಮತ್ತು ಪ್ರಸಿದ್ಧಿ ಪಡೆದಿರುವ ಜಿಲ್ಲೆಗಳಾದ್ರಿಂದ ರೇಷ್ಮೆ ಕೃಷಿ ಒಂದು ಮುಖ್ಯವಾದ ವಿಷಯ. ಆ ರೇಷ್ಮೆ ಕೃಷಿಯಲ್ಲಿ ಉಪ್ಪಿನೇರಳ ಸೊಪ್ಪಿನಿಂದ ಹಿಡಿದು ಬಟ್ಟೆ ನೇಯುವವರೆಗೂ ಮತ್ತು ಆ ನೂಲು ತೆಗೆಯುವವರೆಗೂ ಮತ್ತು ರೇಷ್ಮೆ ನೂಲು ತೆಗೆಯುವವರೆಗೂ ಕೂಡ ಇಲ್ಲಿ ಒಂದು ನುರಿತ ಪ್ರಾಧ್ಯಾಪಕರಿದ್ದಾರೆ, ಮತ್ತು ಕುಶಲ ಕಾರ್ಮಿಕರಿದ್ದಾರೆ, ಮತ್ತು ವಿದ್ಯಾರ್ಥಿನಿಯರಿಗೆ ಎಲ್ಲ ಹಂತಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಹೌದು, ಮತ್ತು ರೈತರಿಗೆ ಅವ್ರಿಗೆ ತರಬೇತಿ ಸಮಯದಲ್ಲಿ ಅವ್ರಿಗೆ ಬೇಕಾಗಂಥ ಒಂದು ಕಲಿಕೆಗೆ, ರೈತರ ಕಲಿಕೆಗೆ ಅವ್ರಿಗೆ ಉಪಯೋಗವಾಗುವಂಥ ಒಂದು ಕ್ರಾಪ್ ಮ್ಯೂಸಿಯಮ್ ಇರಬಹುದು, ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಇರಬಹುದು, ಅಥವಾ ತಾಕುಗಳಿರಬಹುದು, ಅಥವಾ ಒಂದು ಪದ್ಧತಿ ಪ್ರಾತ್ಯಕ್ಷಿಕೆ ಇರಬಹುದು, ಇದನ್ನು ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಕೊಂಡೊಯ್ಯುವ ಒಂದು ಆಸೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಎಲ್ಲ ಈ ಸೌಕರ್ಯಗಳು ಉದ್ದೇಶ ಇದೆ. ಇದಂದ್ರೆ ಸರ್, ಈಗ ಕೋಲಾರ ಅಂತ ಮುಖ್ಯವಾಗಿ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳಿಗೆ ತುಂಬಾ ಯೋಗ್ಯವಾದ ಜಾಗ ಯೋಗ್ಯವಾದದ್ದು. ಆ ವಿಷಯದಲ್ಲೂ ಕೂಡ ಈ ಒಂದು ಕೇಂದ್ರದ ಜವಾಬ್ದಾರಿ ಇರಬೇಕು. ಇಲ್ಲಿ ತಾವೇ ಹೇಳಿದಂಗೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೇಷ್ಮೆ ಮತ್ತು ಹಾಲು ಮತ್ತು ಈ ಹಣ್ಣು ಮತ್ತು ತರಕಾರಿಗಳಿಗೆ ಹೆಸರುವಾಸಿಯಾದ ಒಂದು ಜಿಲ್ಲೆಗಳು. ಹೆಚ್ಚಿನ ಉತ್ಪಾದನೆ ಮತ್ತು ವಿಸ್ತೀರ್ಣ ಕೂಡ ಸೊ ಇದೆ. ಈ ನಮ್ಮ ಈ ಆವರಣದಲ್ಲಿ ಈ ಹಣ್ಣಿನ ಬೆಳೆಗಳಾದ ಮಾವು ಮತ್ತು ಹುಣಸೆ ಮತ್ತು ಗೋಡಂಬಿ ಮತ್ತು ಸೊ ಜಮುನೇರಳೆ ಸೊ ಅತ್ಯಂತ ಹೆಚ್ಚಿನ ಇಳುವರಿ ಕೊಡುವ ಒಂದು ಕಸಿ ಗಿಡಗಳನ್ನು ಕೂಡ ನಾವು ಕಸಿ ಮಾಡಿ ಸೊ ರೈತ ಬಾಂಧವರಿಗೆ ಆ ಕಸಿ ಗಿಡಗಳನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಮತ್ತೆ ಈ ನಮ್ಮ ಈ ಕೇಂದ್ರದಿಂದ ಗೋಡಂಬಿಯಲ್ಲಿ ಒಂದು ಎರಡು ಅದಕ್ಕೆ ಇಳುವರಿ ಕೊಡುವಂತ ಒಂದು ತಳಿಗಳಾದ ಉಲ್ಲಾಲ ಸೊ ಚಿಂತಾಮಣಿ ಒಂದು ಮತ್ತು ಚಿಂತಾಮಣಿ ಎರಡು ಎಂಬ ಎರಡು ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತ ಬಾಂಧವರು ಕೊಡಲಾಗಿದೆ. ಅದರಂತೆಯೇ ಸೊ ಜಮುನೇರಳಿಯಲ್ಲಿ ಚಿಂತಾಮಣಿ ಸೆಲೆಕ್ಷನ್ ಒಂದು ಅಂತ ಒಂದು ಅತಿ ಹೆಚ್ಚಿನ ಇಳುವರಿ ಕೊಡುವಂಥ ಮತ್ತು ಒಂದು ಕಾಯಿ ಜಮುನೇರಳಿ ಬಂದು 50-75 ಗ್ರಾಂ ಇರುವಂಥ ಅಧಿಕ ಒಂದು ಇಳುವರಿ ದೊಡ್ಡ ಗಾತ್ರ ಸೊ ದೊಡ್ಡ ಗಾತ್ರದ ಒಂದು ಹಣ್ಣು ಇರುವಂಥ ಒಂದು ಸೊ ಜಮುನೇರಳಿ ತಳಿ. ಸೊ ಅದರ ಬೀಜ ಬಂದು ಕೇವಲ ಒಂದು 5 ಗ್ರಾಂನಷ್ಟು ಇರುತ್ತೆ, ಬರೀ ತಿರುಳೆ ಇರುತ್ತೆ. ಅದು ಕೂಡ ಸಂಶೋಧನೆ ಮಾಡಿ ಸೊ ತಳಿ ಅಭಿವೃದ್ಧಿಪಡಿಸಿ ಅದನ್ನು ಬಿಡುಗಡೆ ಮಾಡಿ ಒಂದು 5 ವರ್ಷ ಆಗಿದೆ. ರೈತರು ಉಪಯೋಗ ತಗೋತಾ ಇದ್ದಾರೆ, ಉಪಯೋಗ ಕೂಡ ತಗೊಳ್ತಾ ಇದ್ದಾರೆ. ಅದರ ಕಸಿ ಗಿಡಗಳು ಕೂಡ ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ. ಮತ್ತೆ ಅದರಂತೆ ಹುಣಸೆಯಲ್ಲಿ ಕೂಡ GKVK17 ಎಂಬ ಒಂದು ಅದಕ್ಕೆ ಇಳುವರಿ ಕೊಡುವಂತ ಒಂದು ತಳಿಯನ್ನು ಕಂಡುಹಿಡಿದಿತ್ತು, ಅಭಿವೃದ್ಧಿಪಡಿಸಿ ಅದರ ಕಸಿ ಗಿಡಗಳನ್ನು ಕೂಡ ರೈತ ಬಾಂಧವರಿಗೆ ಸೊ ಕೊಡ್ತಾ ಇದ್ದೀವಿ. ಇದರ ವೈಶಿಷ್ಟ್ಯ ಅಂತಂದ್ರೆ ಅಥವಾ ವಿಶೇಷ ಗುಣಗಳು ಅಂತಂದ್ರೆ ಎಲ್ಲ ವರ್ಷಗಳಲ್ಲೂ ಸೊ ಹುಣಸೆಯಲ್ಲಿ ಒಂದು ವರ್ಷ ಹಾಫ್ ಇಯರ್ ಒಂದು ವರ್ಷ ಆನ್ ಇಯರ್ ಅಂತೀವಿ. ಸೊ ಒಂದು ವರ್ಷ ಫಸಲು ಬರುತ್ತೆ, ಇನ್ನೊಂದು ವರ್ಷ ಬರಲ್ಲ. ಆ ಸಮಸ್ಯೆ ಇದರಲ್ಲಿಲ್ಲ, ಪ್ರತಿ ವರ್ಷವೂ ಕೂಡ ಕಾಯಿ ಬಿಡುವಂತ ಒಂದು ಸೊ ಗುಣ ಹೊಂದಿದೆ. ಮತ್ತೆ ಸರಾಸರಿ ಒಂದು ಮರಕ್ಕೆ ಒಂದು 8 ವರ್ಷದ ಮೇಲ್ಪಟ್ಟ ಒಂದು ಸೊ ಮರಕ್ಕೆ ಸರಾಸರಿ 150-200 ಕೆಜಿ ಒಂದು ಕಾಯಿ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿರುತ್ತದೆ. ಇವು ಈ ನಮ್ಮ ಈ ಸಂಶೋಧನಾ ಕೇಂದ್ರದಿಂದ ಸೊ ಬಿಡುಗಡೆಯಾದಂಥ ಒಂದು ತಳಿಗಳ ಸೊ ವಿಶಿಷ್ಟ ಗುಣಗಳು. ಮತ್ತು ಇದರ ಕಸಿ ಗಿಡಗಳನ್ನು ನಿರಂತರವಾಗಿ ನಮ್ಮ ರೈತ ಬಾಂಧವರಿಗೆ ಸರಬರಾಜು ಮಾಡ್ತಾ ಇದ್ದೀವಿ. ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಅದರ ಲಾಭ ಕೂಡ ಪಡೆಯುತ್ತಾ ಇದ್ದಾರೆ. ಹೀಗೆ ತಾವು ಸಂಶೋಧನೆ ಮಾಡಿದಂಥ ಒಂದು ಏನು ಹೀಗೆ ಬೀಜಗಳು ಎಲ್ಲ ರೈತರಿಗೂ ನಮ್ಮ ರಾಜ್ಯದಾದ್ಯಂತ ರೈತರಿಗೂ ಕೂಡ ಇದು ಸಿಗ್ತದೆ. ಹೌದೌದು, ಈಗಾಗಲೇ ಪಡ್ಕೊಂಡಿರ್ಬೇಕು. ಅಲ್ಲ, ನಮ್ಮ ರಾಜ್ಯದವರಲ್ಲದೆ ಹೊರ ರಾಜ್ಯಗಳ ತಮಿಳುನಾಡು ಆಂಧ್ರಪ್ರದೇಶದವರು ಕೂಡ ಬಂದು ಇಲ್ಲಿ ತಗೊಂಡೋಗಿದ್ದಾರೆ. ಅಂದ್ರೆ ನಿಮ್ಮ ಈ ಒಂದು ರೇಷ್ಮೆ ಕೃಷಿ ಕೇಂದ್ರದ ಒಂದು ಖ್ಯಾತಿ ಎಲ್ಲ ಕಡೆ ಹಬ್ಬತಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಪಿ ವೆಂಕಟರಮಣ ಸರ್ ಅವರೇ, ತಾವೊಬ್ಬ ಕೇಂದ್ರದ ಮುಖ್ಯಸ್ಥರಾಗಿ ಈ ಒಂದು ರೇಷ್ಮೆ ಕೃಷಿ ಕಾಲೇಜಿನ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ರೈತರಿಗೆ ಏನೇನು ತರಬೇತಿ ಕೇಂದ್ರಗಳು ಇದಾವೆ, ಯಾವ್ಯಾವ ವಿಷಯದಲ್ಲಿ ತರಬೇತಿ ಕೊಡಲಾಗ್ತದೆ? ಇನ್ನೊಂದು ಸೊ ವೇಸ್ಟ್ ಗೂಡ್ ಅಂತ ಏನಂತೀವಿ, ಸೊ ಚಿಟ್ಟೆ ಹೊರಗೆ ಬಂದಿರುತ್ತೆ, ಅದು ಕಟ್ ಮಾಡಿರುತ್ತೆ, ಅಂತ ಗೂಡುಗಲ್ಲವನ್ನು ಕೂಡ ಸೊ ನಮ್ಮ ಮಾರುಕಟ್ಟೆಯಲ್ಲಿ ಸೊ ಎತ್ತಿ ಬಿಸಾಕ್ತಾರೆ, ಅದು ನೂಲು ತೆಗೆಯಕ್ಕೆ ಆಗಲ್ಲ. ಅಂತ ಒಂದು ಗೂಡುಗಳನ್ನು ಕೂಡ ಸೊ ತಾವು ಒಂದು ನಾವು ಅದಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ರೇಷ್ಮೆ ಉಪ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅದರಿಂದ ಸೊ ತಾವು ಈ ಗಾರ್ಲ್ಯಾಂಡ್ಸ್ ಇರಬಹುದು, ಹೂಮಾಲೆ ಇರಬಹುದು, ಅಥವಾ ಹೂ ಕುಂಡಗಳಿರಬಹುದು, ಅಥವಾ ಫ್ಲವರ್ ವೇಜಸ್ ಇರಬಹುದು, ಅಥವಾ ಬೊಕ್ಕೇಸ್ ಇರಬಹುದು, ಇನ್ನೂ ಮುಂತಾದ ಮೌಲ್ಯವರ್ಧಿತ ಒಂದು ರೇಷ್ಮೆ ಉಪ ಉತ್ಪನ್ನಗಳನ್ನು ನಾವು ವಿದ್ಯಾರ್ಥಿನಿಯರಿಂದನೇ ಅವರಿಂದನೇ ಒಂದು ಸೊ ಕೌಶಲ್ಯ ತರಬೇತಿ ನೀಡಿ ಅವರಿಂದ ಆ ಉತ್ಪನ್ನಗಳನ್ನು ನಾವು ಸೊ ತಯಾರಿಸಿ ಯಾರಿಗೆ ಬೇಕು ಕನ್ಸ್ಯೂಮರ್ಸ್ ಅಂತ ಏನಂತೀವಿ ಅವರಿಗೆ ನಾವು ಒದಗಿಸ್ತಾ ಇದ್ದೀವಿ. ಇದಕ್ಕೋಸ್ಕರ ನಮ್ಮ ರಾಜ್ಯದಲ್ಲೇ ಅಲ್ಲದೆ ಅಥವಾ ವಿವಿಧ ಸಭೆ ಸಮಾರಂಭಗಳಿಗೆ ಮತ್ತು ಹೊರ ರಾಜ್ಯಗಳ ಒಂದು ಸಭೆ ಸಮಾರಂಭಗಳಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಆ ಬೇಡಿಕೆಯಷ್ಟು ಪೂರೈಸಲಿಕ್ಕೆ ನಮ್ಮಲ್ಲಿ ಮಾನವ ಸಂಪನ್ಮೂಲ ಕೊರತೆ ಇದೆ. ಸೊ ಅದಕ್ಕೋಸ್ಕರ ನಾವು ಸತತವಾಗಿ ಒಂದು 5-6 ಮಂದಿ ಅದರಲ್ಲೇ ನಿರತರಾಗಿದ್ದಾರೆ. ಸೊ ಇದು ಒಂದು ಮುಂದೆ ಮುಂಬರುವ ದಿನಗಳಲ್ಲಿ ಇದು ಹೆಚ್ಚಿನ ಬೇಡಿಕೆ ಇರುವಂತ ಒಂದು ಉದ್ಯಮ. ಇದನ್ನು ಒಂದು ಯಾರ್ಯಾರು ಒಂದು ನಿರುದ್ಯೋಗ ನಮ್ಮ ಈಗ ಸ್ನಾತಕ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹೊಸ ಪದವಿ ಪಡೆದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನಿರುದ್ಯೋಗಿಗಳಾಗಿದ್ದಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಅಥವಾ ಹೊಸ ಉದ್ಯೋಗದಾತರಾಗಿ ಅವರೇ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಬಹುದು, ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಇದು ಒಂದು ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಇನ್ನೊಂದು, ಈಗ ರೇಷ್ಮೆ ಸಾಕಾಣಿಕೆ ನಂತರ ಈಗ ಉಪಯೋಗಿ ರೇಷ್ಮೆ ಗೂಡುಗಳು ಕಂಡು ಬರ್ತಾವಲ್ಲ, ಅದರಿಂದ ತಾವು ಈ ಒಂದು ಉಪ ಉತ್ಪನ್ನಗಳು ತಯಾರು ಮಾಡಿ ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ನಮ್ಮ ರೇಷ್ಮೆ ಕೃಷಿ ಬೆಳೆಯೋರಿಗೂ ಕೂಡ ನೀವು ಮಾಹಿತಿ ಕೊಡಬಹುದು. ಅಲ್ಲ, ರೇಷ್ಮೆ ಕೃಷಿಕರಿಗೆ ಇದು ಬೇಕಾಗಿಲ್ಲ, ಇದು ನಮ್ಮ ಈ ಸ್ವಸಹಾಯ ಮಹಿಳಾ ಸಂಘಗಳು ಮತ್ತೆ ಧರ್ಮಸ್ಥಳ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತೆ ಸ್ವಲ್ಪ ಅಂಗವಿಕಲರು ಮತ್ತೆ ಯಂಗ್ಸ್ರು ಇರಬಹುದು, ಮನೆಯಲ್ಲಿ ಏನು ಸ್ವಲ್ಪ ಸಮಯ ಇದ್ರೆ ಅಂತವ್ರು ಬೇಕಾದ್ರೆ ಒಂದು ರೇಷ್ಮೆ ಮಾರ್ಕೆಟ್ ಹೋಗಿ ಗೋಡನ್ನು ಸಬ್ಸಿಡಿ ರೇಟ್ ಅಲ್ಲಿ ಖರೀದಿ ಮಾಡಿ ಇಲ್ಲಿ ಒಂದು ನಾವು ತರಬೇತಿ ಕೊಡ್ತೀವಿ. ಒಂದು 3 ದಿವಸ ಇರಬಹುದು ಅಥವಾ ಒಂದು ವಾರ ಅಥವಾ 15 ದಿವಸ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆ ತರಬೇತಿಯನ್ನು ಪಡ್ಕೊಂಡು ಅವರು ಸ್ವಾವಲಂಬಿ ಜೀವನವನ್ನು ನಡೆಸಲು ಪ್ರಯತ್ನ ಪಡಬಹುದು. ಹೇಳಿ, ತಮ್ಮ ಚಿಂತಾಮಣಿ ರೇಷ್ಮೆ ಕೃಷಿ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಲಭ್ಯವಿವೆ? ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಇದು 1995 ಪ್ರಾರಂಭ ಆಯಿತು. ಇದು ಮೊಟ್ಟ ಮೊದಲನೆಯದಾಗಿ BSc ರೇಷ್ಮೆ ಕೃಷಿ ಒಂದು 4 ವರ್ಷದ ಪದವಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅವರ ಒಂದು ಗುಣಮಟ್ಟದ ಒಂದು ರೇಷ್ಮೆ ಕೃಷಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಇದು ಪ್ರಾರಂಭ ಮಾಡಿದರು ಕರ್ನಾಟಕ ಸರ್ಕಾರದಿಂದ. ತದನಂತರ 2007 BSc ಕೃಷಿ ಪದವಿಯನ್ನು 4 ವರ್ಷದ ಒಂದು ಕೃಷಿ ಪದವಿಯನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ರೇಷ್ಮೆ ಕೃಷಿಯಲ್ಲಿ ಡಿಪ್ಲೊಮಾ ಒಂದು 2 ವರ್ಷದ ಒಂದು ಡಿಪ್ಲೊಮಾ ಪದವಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗ ಈ ಪ್ರಸಕ್ತ ವರ್ಷದಿಂದ 2022 ಮತ್ತು 2023 3 ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಯಾವಂದರೆ MSc ರೇಷ್ಮೆ ಕೃಷಿ, MSc ಬೇಸಾಯ ಶಾಸ್ತ್ರ ಮತ್ತು MSc ಕೀಟಶಾಸ್ತ್ರ. ಈ ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪ್ರಾರಂಭ ಮಾಡಿ ಅವರಿಗೆ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ನಾವು ಕೊಡುವುದಕ್ಕೆ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಇದುವರೆಗೂ ಕೂಡ 1500 ಹೆಚ್ಚಿನ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಪದವಿಗಳನ್ನು ಸ್ನಾತಕ ಪದವಿಯನ್ನು ಮುಗಿಸಿಕೊಂಡು ಅವರು ವಿವಿಧ ಒಂದು ವಿಭಾಗಗಳಲ್ಲಿ ಉದ್ಯೋಗವನ್ನು ಆರಿಸಿಕೊಂಡಿರ್ತಾರೆ ಅಥವಾ ಒಂದು ಉನ್ನತ ವ್ಯಾಸಂಗವನ್ನು ಅವರು ಮಾಡ್ತಾ ಇದ್ದಾರೆ. ಪ್ರಸ್ತುತ ಇದು ಚಿಂತಾಮಣಿಯಲ್ಲಿರುವಂತಹ ಕೃಷಿ ಕಾಲೇಜು ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತದೆ. ಹೌದು, ಅದರ ಅಡಿಯಲ್ಲೇ ಬರುತ್ತೆ. ಈಗಾಗಲೇ ಅನೇಕ ಬ್ಯಾಚ್ಗಳು ಕೂಡ ಹೊರಬಂದಿದೆ. ಸುಮಾರು 1300 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಪದವಿಗಳನ್ನು ಮುಗಿಸಿಕೊಂಡು ಹೊರಗೋಗಿದ್ದಾರೆ. ಸಾಕಷ್ಟು ಬದುಕನ್ನು ಕಂಡುಕೊಂಡಿದ್ದಾರೆ. ಹೌದು, ಕಂಡುಕೊಂಡಿದ್ದಾರೆ ಯುವ ವಿದ್ಯಾರ್ಥಿಗಳು ಸಾಕಷ್ಟು. ಯಾವ್ಯಾವ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ? ಸುಮಾರು ನಮ್ಮ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಬರ್ತಾರೆ. ಮತ್ತೆ ಇದಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಈ ICR ಕೋಟಾ ಅಂತ ಒಂದಿದೆ. ಅಖಿಲ ಭಾರತ ಮಟ್ಟದ ಒಂದು ಪರೀಕ್ಷೆಯಲ್ಲಿ ICR ಅನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನವರು ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾರೆ. ಅದರಲ್ಲಿ ಮೆರಿಟ್ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ 2 ಪದವಿಗಳಿಗೆ ICR ಕೋಟಾದಡಿ ವಿವಿಧ ರಾಜ್ಯಗಳಿಂದ ಕೂಡ ಅವರು ಕೂಡ ಇದ್ದಾರೆ. ಇದು ವ್ಯಾಪ್ತಿ ತುಂಬಾ ದೊಡ್ಡದಿದೆ, ಇನ್ನೂ ಬೆಳೆಯುವಂತ ದೊಡ್ಡ ಅವಕಾಶ ಇದೆ. ಹೌದು. ಮುಂದೆ ಯಾವ್ಯಾವ ಯೋಜನೆ ಇದಾವೆ ಸರ್, ತಮ್ಮ ಒಂದು ಕೃಷಿ ಕೇಂದ್ರದಲ್ಲಿ ಇನ್ನೂ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ? ಅಲ್ಲ, ಇನ್ನೂ ವಿಸ್ತರಣೆ ಮಾಡಬೇಕು ಅಂತಂದ್ರೆ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಮೂಲಭೂತ ಸೌಕರ್ಯಗಳಾಗಲಿ, ಈಗ ತಾವು 22 ವಿಭಾಗಕ್ಕೆ ಬಂದರೆ ಈ ರೇಷ್ಮೆಯಲ್ಲಿ ನೂಲು ತೆಗೆಯುವಂಥ ಒಂದು ಯಂತ್ರಗಳ ಆಧುನೀಕರಣ ಆಗಬೇಕಾಗಿದೆ. ಹ್ಯಾಂಡ್ಲೂಮ್ನಿಂದ ಹಿಡಿದು ಪವರ್ಲೂಮ್ವರೆಗೂ ಬೇಕು, ಅದರಲ್ಲಿ ಪರಿಣಿತಿ ಪಡೆಯಬೇಕಂತಂದ್ರೆ ಇವೆಲ್ಲ ಕೂಡ ನಾವು ಉನ್ನತೀಕರಣಗೊಳಿಸಬೇಕಂತ ಒಂದು ಆಸೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಯೋಜನೆ ಸಿದ್ಧಪಡಿಸಿದ್ದೀವಿ. ಅದು ಕೂಡ ಒಂದು ನನಸಾಗುವ ಒಂದು ಮಟ್ಟದಲ್ಲಿದೆ. ಮತ್ತೆ ಇದಲ್ಲದೆ ಒಂದು ಚಟುವಟಿಕೆಗಳಲ್ಲಿ ಈ ಒಲಾಂಗಣ ಒಂದು ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಒಂದು ಇಂಡೋರ್ ಗೇಮ್ಸ್ ಒಂದು ಸ್ಟೇಡಿಯಂ ಕೂಡ ನಮಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರದ ಮುಂದೆ. ಅದು ಕೂಡ ಒಂದು ಈಡೇರುವ ಒಂದು ಭರವಸೆ ಕೂಡ ಇದೆ. ಆಯ್ತು ಡಾಕ್ಟರ್ ಪಿ ವೆಂಕಟರಮಣ ಅವರೇ, ಪ್ರಸ್ತುತ ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಕಾಲೇಜಿನ ಡೀನ್ ಆಗಿ ಮತ್ತು ಮುಖ್ಯಸ್ಥರಾಗಿ ಕಾಲೇಜಿನ ಅನೇಕ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಇಲ್ಲಿ ನಡೆಸಿಕೊಂಡು ಹೋಗುವಂತಹ ವಿವಿಧ ತರಬೇತಿ ಚಟುವಟಿಕೆಗಳು, ಅದು ರೈತರಿಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಅದಲ್ಲದೆ ಈ ವಿಶಿಷ್ಟವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ತಮ್ಮ ಯುವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರಿ, ಈ ಕುರಿತು ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ಮಹತ್ವದ ಮಾಹಿತಿಯನ್ನು ನೀಡಿದಿರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ತಮ್ಮ ಕಾಲೇಜಿಗೆ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ, ಮುಂಬರುವ ದಿನಗಳಲ್ಲಿ ಈ ಒಂದು ಕೇಂದ್ರ ರಾಜ್ಯಕ್ಕೆ ಹೆಸರು ತರಲಿ, ದೇಶಕ್ಕೆ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು. ಚಿಂತಾಮಣಿ ರೇಷ್ಮೆ ಕೃಷಿ ಕಾಲೇಜಿನಿಂದ ರೈತರಿಗಿರುವ ವಿವಿಧ ಕಾರ್ಯಕ್ರಮಗಳು, ಈ ಕುರಿತು ಡೀನ್ ಡಾ ಪಿ ವೆಂಕಟರಮಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಬಿಎಂ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವಪದ. ಏಕೆ ಭ್ರಮಿಸೆ ಹೊಡಿದೆ ಗಳಿದೆ ಜನಿಸಿದಾಯುವೆ ತಪ್ಪ ಗುರುವ ಬಿಡಿಯೋ ಬ್ರಹ್ಮನಾಗುವೆ ತಪ್ಪ ಗುರುವ ಬಿಡಿಯೋ ಬ್ರಹ್ಮನಾಗುವೆ